ஜடாட்டவே கலஜ ஜல் பிரவாஹ பாவஸ்தலே கலே வலம் வலம் வெதம்பு ஜங்க தொங்க மாலிகம் டமட்ட மட்ட மட்ட மன்னிநாத வட்ட வரவயம் சகார சண்ட தாடவம் தனோத்து நா சிவா சிவா ஜட்டாக்கட்டாக சம்ரம பிரமன் நிலிம்ப நிர்ஜரி விலோல வீச்சி வல்லரி விராஜ்மான முத்தனி தகத்த கத்த கஜ்ஜ வல்ல லாட்ட பட்டு பாவு கே கிஷோர சந்திரசேகரே ரதீப தக்ஷணா ಧರೇಂದ್ರ ನಂದನಿ ವಿಲಾಸ ಬಂಧು ಬಂಧುರ ಸುರತ್ತಿಗಂತ ಸಂತತಿ ಪ್ರಮೋದ ಮಾನ ಮಾನಸೆ ಕೃಪಾ ಕಟಾಕ್ಷ ಧೋರಣಿ ನಿರುತ್ತ ದುರ್ಧರಾ ಪದೇಕ ಜಗ್ಗಿ ಗಂಬರೇ ಮನೋ ವಿನೋದ ಮೇತು ಅಸ್ತುರೇ ಜಂಗ ಪಿಂಗಲ ಸ್ವರತ್ಪಣಾಮಣಿ ಪ್ರಭಾ ಕದಂ ಕುಂಭದಪ್ಪಲಿಪ್ತ ದಿಗ್ವಧೂಖೆ ಮದಾನ ಸಿಂಧುರತ್ವ ತತ್ತು ಗುತ್ತರಿಯ ಮೇದುರೆ ಮನ ವಿನೋದ ಮದುವು ತಮ್ಮಿ ಭರ್ತಭೂತು ಭರ್ತರೆ ಲಾಟ ಚತುರಜ್ವಲ ಧನಂಜಯ ಸುಲಿಂಗ ಭಾನಿ ಪೀತ ಪಂಚಸಾಯ ತಮ್ಮ ಮನ್ನಲಿಂಪ ನಾಯಕ ಸುಧಾಮಯುಗ ಲೇಖೆಯ ವಿರಾಜಮಾನ ಶೇಖರಂ ಮಹಕಪಾಲಿ ಸಂಪದೆ ಶಿರೋ ಜಟಾಲ ಮಸ್ತುನಾ ಸಹಸ್ರಲೋಚನ ಪ್ರಭತ್ ಶೇಷ ಲೇಖ ಶೇಖರ ಪ್ರಸೂನಿ ಧೂಲಿ ಧೋರಣಿ ವಿಧುಸಣಿ ಪೀಠಭು ಭುಜಂಗ ರಾಜಮಾಲಯ ನಿಬದ್ಧ ಜಾಟ ಜೂಟ ಕಶ್ರಿಯ ಚಿರಾಯ ಜಾಯ ತಂ ಚಕೋರ ಬಂಧು ಶೇಖರ ಕರಾಲ ಫಾಲ ಪಟ್ಟಿ ಗದ್ದ ಗದ್ದ ಗದ್ದ ಗಜ್ಜವಲ್ಲ ಧಂಜಯಾವುದೇ ಕೃತ ಪ್ರಚಂಡ ಪಂಚ ಸಾಯಕೆ ವರಾಧರೇಂದ್ರ ನಂದನಿ ಕುಚಾಗ್ರ ಚಿತ್ರ ಪತ್ರಕ ಪ್ರಕಲ್ಪನೇಕ ಶಿಲ್ಪಿನಿ ತ್ರಿಲೋಚನೆ ರತೀಮ ಮಂಡಲಿ ನಿರುತ್ತ ದುರ್ಧರ ಸ್ವರಕ್ಕು ಹೂನಿ ಶೀರ್ತಿ ನೀತ ಮಹಪ್ರಬಂಧ ಬದ್ಧ ಕಂದರ ನಿಲಿಂಪ ನಿರ್ಜರಿ ಧರಸ್ತು ನೋದು ಕಿತ್ತ ಸುಂದರ ಕಿಲಾ ನಿಧಾನ ಬಂಧುರ ಶ್ರೀಯಂ ಜಗದ್ದುರಂದರ ಪ್ರಫುಲ್ಲ ನೀಲ ಪಂಕಜ ಪ್ರಪಂಚ ಕಾಲಿಮ ಪ್ರಭಾವ ಲಂಬ ಕಂಠ ಕಂದಲಿ ರುಚಿ ಪ್ರಲತ್ತ ಕಂದರಂ ಪುರಚ್ಚಿದಂ ಪುರಚ್ಚಿದಂ ಭವಚ್ಚಿದಂ ಗಚ್ಚಿದಂ ಗಜಚ್ಚಿದಾದ ಕಚ್ಚಿದಂ ತಮಂತ ಕಚ್ಚಿದಂ ಭಜೇ ಅಕರ್ವ ಸರ್ವ ಮಂಗಲ ಕಲಾ ಕದಂಬ ಮಂಜರೀರ ಪ್ರವಾಹ ಮಾಧುರಿ ವೃಜಂಬ ನಾಮ ದುಪ್ರತಂ ಸ್ಮರಾಂತಕಂ ಪುರಾಂತಕಂ ಭವಾಂತಕಂ ಮಕಾಂತಕಂ ಗಜಾಂತಕಾಂದ ಕಾಂತಕಂ ತಮಂತ ಕಾಂತಕಂ ಭಜೇ ಜಯಸ್ತವದ್ಭವೀಭ್ರಮದ್ಭುಜಂಗಮಶ್ವಸತ್ ವಿನಿರ್ಗಮತ್ಕ್ರಂ ಕೃತ್ಕ್ರಾಲ ಬಾಲ ಹವ್ಯವಾ ನಿಮಿದ್ಯ ಮಿದ್ಯ ಮಿದ್ವನನ್ ಮಿದಂಗ ತುಂಗ ಮಂಗಲ ಧ್ವನಿ ಕ್ರಮ ಪ್ರವರ್ತತ ಪ್ರಚಂಡ ತಾಂಡವ ಶಿವ ಚಿತ್ರ ಕಲ್ಪೆಯು ಭುಜಂಗ ಮುಕ್ತಿ ಕರ್ಸ ಜೋಗರಿಷ್ಟ ರತ್ನರುಷ್ಟಯೋ ಸಹಜ ಪಕ್ಷ ಪಕ್ಷಯ ತೃಣಾರವಿಂದ ಚಕ್ಷುಷಂ ಪ್ರಜಾ ಮಹಿ ಮಹೇಂದ್ರಯೋ ಸಂಪ್ರವರ್ತಿ ಕಃ ಕದಾ ಸದಾ ಶಿವಂ ಭಜಾಮ್ಯಂ నిలింప నిరజరీది కుంజకోటు రేవ సమ్య ముక్త దుమతి సదా శిరస్థ మంజలిం వహన్ విలోల లోల లోచనూల నామ బాల లగ్న కశ్యవేతి మంత్రముచ్చరణ్ కదా సుఖీవ వమ్యాం నిలింపనాథ నాగరీకదంబ మాలి మాలికాన్ని గుంప నిర్భర శరణ్మ దుష్నికా మనోహర కనోతు నో మనోముదం వినోదనీ మహానిశం పరాశ్రయ పరం పదం తదంగయత్వ సంచయా ప్రచండవాడనల్ ప్రభాశు ప్రచారణి మహాష్ట సిద్ధ కామని జనవహూత జల్పత్ విముక్తి వామలోచన వివాహ కాలిక్షువేతి మంత్రభూషణ జగజ్జియాయ జాయత ఇదం మేత్తమేవమత్తమత్తమంస్తమం పఠన్ స్మరన్ రువన్్రో విశుద్ధిమేతి సంతతం హరే గురో సుభక్తిమాశు యాతి నన్నతాగతిం విమోహనం హిరేహిరం శుశంకరస్స చింతనా పూజావసాన సమయ దశ్వక్త్ర గీతం యః శంభు పూజన పరం పఠతి ప్రదోషే తస్య స్థిరాం రథ గజేంద్ర తురంగ్యుక్తాం లక్ష్మీం సదవ సుముఖీం ప్రదదాతి శంభు శంభు శంభు ఓం నమః శివాయ ఓం నమః శివాయ